ಸ್ಥಳೀಯ ಮಿಲ್ಲಿಂಗಿನ ಕೊಬ್ಬರಿ ಕ್ವಿಂಟಾಲ್ಗೆ 7,500 11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 18,000 28,000 ರೂಪಾಯಿ, ಎರಡನೇ ವರ್ಗದ್ದು 1,000 12,000 ರೂಪಾಯಿ, ಸ್ಥಳೀಯ ಗಿರಣಿ ಅಕ್ಕಿ ಕ್ವಿಂಟಾಲ್ಗೆ 3,000 3,500 ರೂಪಾಯಿ, ಕಟ್ಸಾಂಬಾರ್